ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಕೇಳಿಗರೆ, ಈ ರಾತ್ರಿ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಗೀತಮಂದಾರ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2000093 ಅಥವಾ 2211100 ಎಸ್ಟಿ ಕ್ರಮಾಂಕ 08394 ತಪ್ಪದೇ ಕೇಳಿ. ಈ ರಾತ್ರಿ 9:05 ಗೀತಮಂದಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ, ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ, ಉಳಿಸಲು ಇರಲಿ ಚಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು. ಏನಜ್ಜಿ, ವೆಹಿಕಲ್ ಕಾಣಿಸಲ್ವಾ? ರಸ್ತೆ ಮಧ್ಯೆ ಬರ್ತಿದ್ಯಲ್ಲ. ಅಯ್ಯೋ, ಯಾಕೆ ಹೀಗೆ ಮಾಡ್ತಾರೋ ಈ ಜನ, ಯಾವಾಗ ಬುದ್ಧಿ ಬರುತ್ತೋ ಇವರಿಗೆ. ವಾಹನ ಚಾಲಕರು ಗಮನಿಸಿ, ನಿಮ್ಮ ಮುಂಭಾಗದಲ್ಲಿ ವಯಸ್ಸಾದ ಹಿರಿಯರು ರಸ್ತೆ ದಾಟುತ್ತಿದ್ದಾರೆಯೇ? ಅವರಿಗೆ ನೆರವು ನೀಡಿ, ಅವಸರಿಸಬೇಡಿ. ನಿಮ್ಮ ಮುಂದೆ ಕಿರಿಯ ಮಕ್ಕಳು ರಸ್ತೆ ದಾಟುತ್ತಿದ್ದಾರೆಯೇ? ಅವರ ಬಗ್ಗೆ ಅಕ್ಕರೆ ಇರಲಿ. ನಿಮ್ಮ ಮುಂಭಾಗದಲ್ಲಿ ಪ್ರಾಣಿಗಳು ರಸ್ತೆ ದಾಟುತ್ತಿವೆಯೇ? ಅವುಗಳು ದಾಟುವವರೆಗೂ ಸಹನೆಯಿಂದ ಕಾಯಿರಿ. ರಸ್ತೆ ಸಂಚಾರ ನಮ್ಮ ಹಕ್ಕು ಮಾತ್ರ ಅಲ್ಲ, ವಾಹನದಲ್ಲಿ ಸಂಚರಿಸುವವರಿಗೆ ಇರುವಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ತು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ತು. ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ಕೆಳಗರೆ, ಈ ರಾತ್ರಿ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಗೀತಮಂದಾರ ನೇರ ಪ್ರಸಾರದಲ್ಲಿ ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2000093 ಅಥವಾ 2211100 ಎಸ್ಟಿ ಕ್ರಮಾಂಕ 08394 ತಪ್ಪದೇ ಕೇಳಿ. ಈ ರಾತ್ರಿ 9:05 ಗೀತಮಂದಾರ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ 7 ಆಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಯುಕ್ತ ಹಾಗೂ ವಿನಯ್ ಕುಮಾರ್. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಏರ್ ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ. ನಾನು ಯುಕ್ತ. ನಾನು ವಿನಯ್ ಕುಮಾರ್. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮವನ್ನ ನಾವು ನಿರೂಪಣೆ ಮಾಡ್ತಿದ್ದೀವಿ. ನಾವು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ವಿದ್ಯಾರ್ಥಿಗಳು. ನಾವೆಲ್ಲರೂ ಮೈ ಡ್ರೀಮ್ ಇಂಡಿಯಾ ವಿಷಯದ ಕುರಿತು ಚರ್ಚಿಸಲು ಬಂದಿದ್ದೇವೆ. ಮೊದಲಿಗೆ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದ ಕುರಿತು ಒಂದು ಕಿರು ಪರಿಚಯ. ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಒಂದು ವಿದ್ಯಾಸಂಸ್ಥೆ. ವಿದ್ಯಾವರ್ಧಕ ಸಂಘವು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. 1949 ಕರ್ನಾಟಕದ ಮಾಜಿ ಮಂತ್ರಿಗಳಾದ ಕೆ ಪುಟ್ಟಸ್ವಾಮಿರವರು ಹಾಗೂ ಸಾಹುಕಾರ್ ಚೆನ್ನಯ್ಯರವರುಗಳಿಂದ ವಿದ್ಯಾವರ್ಧಕ ಸಂಘವು ಸ್ಥಾಪಿತವಾಯಿತು. ಶಿಶು ವಿಹಾರದಿಂದ ಹಿಡಿದು ತಾಂತ್ರಿಕ ವಿದ್ಯಾಲಯದವರೆಗೆ 10 ವಿದ್ಯಾಸಂಸ್ಥೆಗಳು ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ಪ್ರಸ್ತುತದಲ್ಲಿ ಅಧ್ಯಕ್ಷರಾದ ಶ್ರೀ ಗುಂಡಪ್ಪಗೌಡರು, ಉಪಾಧ್ಯಕ್ಷರಾದ ಶ್ರೀ ಬಿ ಶಿವಲಿಂಗಪ್ಪನವರು, ಕಾರ್ಯದರ್ಶಿಯವರಾದ ಶ್ರೀ ಪಿ ವಿಶ್ವನಾಥ್ರವರು ಹಾಗೂ ಖಜಾಂಚಿಗಳಾದ ಶ್ರೀ ಶ್ರೀಶೈಲ ರಾಮಣ್ಣನವರ್ ಇವರುಗಳ ಸಮರ್ಥ ಮಾರ್ಗದರ್ಶನ ಹಾಗೂ ನಾಯಕತ್ವದಲ್ಲಿ ವಿದ್ಯಾವರ್ಧಕ ಸಂಸ್ಥೆಯು ಮುನ್ನಡೆಯುತ್ತಿದೆ. 1997 ಸ್ಥಾಪಿತಗೊಂಡ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವು ಆಟೋನಮಸ್ ಸಂಸ್ಥೆಯಾಗಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯ ಅಂಗಸಂಸ್ಥೆಯಾಗಿದೆ. ಎಐಸಿಟಿಇ ಮತ್ತು ಯುಜಿಸಿ ನವದೆಹಲಿ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುತ್ತದೆ. 6 ಸ್ನಾತಕ ಪೂರ್ವ ಕೋರ್ಸ್ಗಳು ಎನ್ಬಿಎ ನವದೆಹಲಿಯ ಮಾನ್ಯತೆಯನ್ನು ಹೊಂದಿರುತ್ತದೆ ಹಾಗೂ ನ್ಯಾಕ್ ಇಂದ ಎ ಶ್ರೇಣಿಯ ಮಾನ್ಯತೆಯನ್ನು ಪಡೆದಿರುತ್ತದೆ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಿಇ ಪದವಿ ಕೋರ್ಸ್ಗಳನ್ನು ನೂತನವಾಗಿ ಆರಂಭಿಸಲಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಅತ್ಯುತ್ತಮ ಮೂಲ ಸೌಕರ್ಯಗಳೊಂದಿಗೆ ಬದ್ಧತೆಯಿಂದ ಕೂಡಿದ ಬೋಧಕ ವರ್ಗದವರನ್ನು ಹೊಂದಿರುತ್ತದೆ. ಭಾರತ ಹಾಗೂ ವಿದೇಶಗಳಲ್ಲಿ ಕೈಗಾರಿಕೆ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮೃದ್ಧ ಅನುಭವಗಳನ್ನು ಪಡೆದಿರುವಂತಹ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸದಾಶಿವೇಗೌಡರವರ ಸಮರ್ಥ ನಾಯಕತ್ವದಲ್ಲಿ ಈ ಮಹಾವಿದ್ಯಾಲಯವು ಮುನ್ನಡೆಯುತ್ತಿದೆ. ಈಗಾಗಲೇ ತಿಳಿಸಿದ ಹಾಗೆ ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದವರು. ನಮ್ಮ ವಿಭಾಗದ ಕುರಿತು ಕಿರುಪರಿಚಯ. ಡಾಕ್ಟರ್ ಚಂದ್ರಶೇಖರ್ ಎಂ ಪಾಟೀಲ್ ರವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿದ್ದು ಸಂಪರ್ಕ ಕ್ಷೇತ್ರದಲ್ಲಿ ಉತ್ತಮ ಮೂಲಭೂತ ಜ್ಞಾನವನ್ನು ಹೊಂದಿದ ಪದವೀಧರರನ್ನು ಸೃಷ್ಟಿಸುವುದು ವಿಭಾಗದ ಮುಖ್ಯ ಗುರಿಯಾಗಿದೆ. ಇಸಿಇ ವಿಭಾಗವು ಅತ್ಯುನ್ನತ ವಿದ್ಯಾರ್ಹತೆಯನ್ನು ಹೊಂದಿರುವ ನುರಿತ ಬೋಧಕರನ್ನು ಹೊಂದಿದ್ದು ಅತ್ಯಾಧುನಿಕ ವಿನ್ಯಾಸಗಳಿಂದ ಕೂಡಿದ ಸಾಫ್ಟ್ವೇರ್ ಟೂಲ್ಗಳನ್ನು ಹೊಂದಿರುವ ಪ್ರಯೋಗಶಾಲೆಯನ್ನು ಹೊಂದಿದೆ. ವಿಭಾಗವು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಉತ್ತೇಜಿಸುತ್ತದೆ. ಇದಕ್ಕಾಗಿ ವಿಭಾಗವು ಐಐಟಿ ಬಾಂಬೆ ಸಹಯೋಗದೊಂದಿಗೆ ಈ ಯಂತ್ರ ರೋಬೋಟಿಕ್ಸ್ ಲ್ಯಾಬ್ ಅನ್ನು ಹೊಂದಿದೆ ಹಾಗೂ ವಿವರ್ತನ್ ಟೆಕ್ನಾಲಜೀಸ್ ಮತ್ತು ಎಲ್ಎನ್ಟಿ ರವರ ಸಹಯೋಗದೊಂದಿಗೆ ಲ್ಯಾಬ್ಗಳನ್ನು ಹೊಂದಿರುತ್ತದೆ. ಧನ್ಯವಾದಗಳು ಯುಕ್ತ. ಕಾರ್ಯಕ್ರಮವನ್ನು ನಿತ್ಯೋತ್ಸವ ಕವಿ ಪ್ರೊಫೆಸರ್ ಕೆಎಸ್ ನಿಸಾರಾಮದ್ ಅವರ ಗೀತೆಯೊಂದಿಗೆ ಪ್ರಾರಂಭಿಸೋಣ ಅಲ್ವಾ? ಹಾಡುವವರು ಭುವನ ಹಾಗೂ ಚೇತನ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘಟ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಘಟ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಳಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸುಮಧುರವಾದ ಗೀತೆಯನ್ನು ಹಾಡಿದ ಭುವನ ಹಾಗೂ ಚೇತನಾಗೆ ಧನ್ಯವಾದಗಳು. ಯುಕ್ತ. ಹಾ ವಿನಯ್, ಮೈ ಡ್ರೀಮ್ ಇಂಡಿಯಾ ಅಂದ ತಕ್ಷಣ ನಿನ್ ಕಣ್ಮುಂದೆ ಏನ್ ಬರುತ್ತೆ? ಮೈ ಡ್ರೀಮ್ ಇಂಡಿಯಾ ನನ್ನ ಕನಸಿನ ಭಾರತ ಅಂದ ತಕ್ಷಣ ಶಿಕ್ಷಣ, ಆರೋಗ್ಯ, ಉದ್ಯಮ, ಕೃಷಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ನಮ್ಮ ದೇಶ ವಿಶ್ವವಿಖ್ಯಾತಿ ಪಡಿಬೇಕು ಅಂತ ನನ್ನ ಆಸೆ. ನಾನು ಒಬ್ಳು ವಿದ್ಯಾರ್ಥಿನಿಯಾಗಿರುವುದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಗತಿಯನ್ನು ಕಾಣುವ ಹಂಬಲ ನನಗೆ. ಹೌದು, ಈ ವಿಷಯದ ಬಗ್ಗೆ ಮಾತಾಡ್ತಾರೆ ವಿನೋದ್ ಹಾಗೂ ಅಮೃತ. ಶಿಕ್ಷಣ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಶಿಕ್ಷಣ ಕೇವಲ ಸೌಲಭ್ಯವಲ್ಲ, ಅದು ನಮ್ಮ ಹಕ್ಕು. ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಕೆ ಇರೋ ಮಾರ್ಗ. ಯಾವುದೇ ಒಂದು ದೇಶದ ಪ್ರಗತಿಯನ್ನು ಅಲ್ಲಿನ ಶಿಕ್ಷಣದ ಗುಣಮಟ್ಟದ ಆಧಾರದ ಮೇಲೆ ಅಳೆಯಬಹುದು. ನನ್ನ ಪ್ರಕಾರ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಶಿಕ್ಷಣ ಮುಖ್ಯ ಪಾತ್ರ ವಹಿಸುತ್ತದೆ. ನನ್ನ ಕನಸಿನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಂದರೆ, ಮಕ್ಕಳಿಗೆ ಗಿಳಿಪಾಠವನ್ನಷ್ಟೇ ಮಾಡದೆ ನೀತಿ ಪ್ರಾಮಾಣಿಕತೆಗಳ ಮಹತ್ವವನ್ನು ಸ್ವತಃ ಪಾಲಿಸಿ ಮಕ್ಕಳಿಗೆ ಪ್ರೀತಿಯಿಂದ ಬೋಧಿಸುವ ಸಮುದಾಯ ನಿರ್ಮಾಣವಾಗಬೇಕು. ಜೊತೆಗೆ ಪಠ್ಯಕ್ರಮಗಳಲ್ಲಿ ಜ್ಞಾನಕ್ಕಿರುವಷ್ಟೇ ಮಹತ್ವವನ್ನು ನೈತಿಕ ಶಿಕ್ಷಣಕ್ಕೆ ನೀಡಬೇಕು. ಸಾಮಾಜಿಕ ಕಳಕಳಿ ಹಾಗೂ ಸಮಾಜದ ಪರ ಜವಾಬ್ದಾರಿಯನ್ನು ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಜಾಗೃತವಾಗಿಸಬೇಕು. ಜೊತೆಗೆ ತಮ್ಮ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬೇಕು ಎಂಬ ನೈತಿಕ ಹೊಣೆಯು ಪೋಷಕರಲ್ಲಿ ಮೂಡಬೇಕು. ಹಿರಿಯರನ್ನ ಗೌರವಿಸುವುದು, ಕಿರಿಯರನ್ನ ಆಧರಿಸುವುದು, ನೊಂದವರ ಕಂಬನಿಯೊರೆಸಿ ಆಸರೆಯಾಗುವಂತಹ ಮೌಲ್ಯಗಳನ್ನು ಶಿಕ್ಷಣದ ಜೊತೆ ಜೊತೆಯಲ್ಲೇ ನೀಡಬೇಕು ಎನ್ನುವುದು ನನ್ನ ಆಸೆ. ಇದೆಲ್ಲವನ್ನು ಒದಗಿಸುವ ಸಲುವಾಗಿ ಭಾರತ ಸರ್ಕಾರ ಹಲವಾರು ನೀತಿಗಳನ್ನು ಜಾರಿಗೆ ತಂದಿದೆ. ಏನ್ ಹೇಳ್ತೀಯಾ ಅಮೃತ? ಹೌದು, ಸುಮಾರು 34 ವರ್ಷಗಳ ನಂತರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗಬೇಕು ಅಂತ ಚರ್ಚೆ ನಡೆದು ಶಿಕ್ಷಣ ತಜ್ಞರ ಸಲಹೆ ಪಡೆದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊರತಂದಿದ್ದಾರೆ. ಎನ್ಇಪಿ ಪ್ರಕಾರ ಈಗ ಇರುವ 10+2 ಶಿಕ್ಷಣ ವ್ಯವಸ್ಥೆ 5+3+3+4 ಮಾದರಿಗೆ ಬದಲಾಗಿದೆ. ನನ್ನ ಪ್ರಕಾರ ಇದರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಮುಖ್ಯ ವಿಷಯ ಏನಂದ್ರೆ, ನಮ್ಮ ಮಕ್ಕಳಲ್ಲಿ ಶಾಲೆಯಿಂದಲೇ ವೃತ್ತಿಪರ ಕೌಶಲ್ಯವನ್ನು ಕಲಿಸುವ ಉದ್ದೇಶ ಕೂಡ ಇದೆ. 6ನೇ ತರಗತಿಯಿಂದಲೇ ಮಕ್ಕಳಿಗೆ ಕೋಡಿಂಗ್, 10 ದಿನದ ಇಂಟರ್ನ್ಶಿಪ್ ಕೂಡ ಮಾಡಬೇಕು ಅನ್ನೋ ಅಂಶ ನನಗೆ ತುಂಬಾ ಇಷ್ಟ ಆಯಿತು. ಪ್ರಾಥಮಿಕ ಹಂತದಲ್ಲೇ ಮಕ್ಕಳು ತಮಗೆ ಇಷ್ಟವಾದ ಕೆಲವು ಆಪ್ಷನಲ್ ಸಬ್ಜೆಕ್ಟ್ನ ಆಯ್ಕೆ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಬೋರ್ಡ್ ಎಕ್ಸಾಮ್ಸ್ನ ಕೂಡ ರದ್ದು ಮಾಡಿದ್ದಾರೆ. ಇದರಿಂದ ಮಕ್ಕಳು ಪರೀಕ್ಷೆನ ಭಯದಿಂದ ಅಥವಾ ಸ್ಟ್ರೆಸ್ಸಿಂದ ಮಾಡ್ಕೊಳ್ಳದೆ ಇಷ್ಟಪಟ್ಟು ಓದ್ತಾರೆ. ಇನ್ನೊಂದು ಒಳ್ಳೆ ಸ್ಕೀಮ್ ಏನಂದ್ರೆ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್. ಇದರ ಬಗ್ಗೆ ಕೇಳಿದಾಗ ನನಗಂತೂ ತುಂಬಾನೇ ಉಪಯೋಗಕಾರಿ ಅನಿಸ್ತು. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ಕಾರಣಾಂತರದಿಂದ ವಿದ್ಯಾಭ್ಯಾಸನ ಮುಂದುವರಿಸದೆ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಸ್ಕೀಮ್ ಇಂದ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾಭ್ಯಾಸನ ಮುಂದುವರಿಸಬಹುದು. ಮತ್ತೆ ಇದೆಲ್ಲದರ ಜೊತೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನು ಕೂಡ ಸ್ಥಾಪಿಸಬೇಕು ಅಂತ ಸರ್ಕಾರ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಒಂದು ಶಿಕ್ಷಣ ಸಂಸ್ಥೆಯಿಂದ ಇನ್ನೊಂದು ಶಿಕ್ಷಣ ಸಂಸ್ಥೆಗೆ ವರ್ಗಾವಣೆ ಪಡೆದುಕೊಳ್ಳುವಾಗ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮಂತಹ ಡಿಗ್ರಿ ಸ್ಟೂಡೆಂಟ್ಸ್ಗೆ ಉನ್ನತ ಪದವಿ ಶಿಕ್ಷಣ ಕೊಡೋಕೆ ಎನ್ಇಪಿ ಪ್ರಕಾರ ಮಲ್ಟಿಡಿಸಿಪ್ಲಿನರಿ ಎಜುಕೇಷನ್ ಅಂಡ್ ರಿಸರ್ಚ್ ಯೂನಿವರ್ಸಿಟೀಸ್ ಮೇರುಗಳನ್ನು ಸ್ಥಾಪಿಸಬೇಕು ಎಂದು ನಿರ್ಧಾರ ಮಾಡಿದ್ದಾರೆ. ಇದು ನನಗೆ ತುಂಬಾ ಒಳ್ಳೆಯ ಉದ್ದೇಶ ಅನಿಸ್ತು. ಈ ಮೇರುಗಳಲ್ಲಿ ಕಲೆ, ವಿಜ್ಞಾನ, ವಾಣಿಜ್ಯ, ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಮಲ್ಟಿಡಿಸಿಪ್ಲಿನರಿ ಹಾಗೂ ಇಂಟರ್ ಡಿಸಿಪ್ಲಿನರಿ ಕಲಿಕೆಗೆ ಪ್ರೋತ್ಸಾಹ ಸಿಗಲಿದೆ. ನನ್ನ ಆಸೆ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳು ಇನ್ನು ಮುಂದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗೋ ಅವಶ್ಯಕತೆ ಇರಬಾರ್ದು. ಇಲ್ಲೇ ಉತ್ತಮ ಗುಣಮಟ್ಟ ಶಿಕ್ಷಣ ಸಿಗಬೇಕು. ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು. ಅಷ್ಟೇ ಮಾತ್ರ ಅಲ್ಲ, ವಿದ್ಯಾಭ್ಯಾಸ ಮುಗಿಸಿದ ನಂತರ ಎಂಪ್ಲಾಯಬಲ್ ಕೂಡ ಆಗೋ ಹಾಗೆ ಟ್ರೈನ್ ಆಗಿರಬೇಕು. ಇದೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಫಾರಿನ್ ಕಾಲೇಜ್ಗಳ ಕ್ಯಾಂಪಸ್ಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲು ಅನುಮತಿ ಕೊಟ್ಟಿದ್ದಾರೆ. ಮೊದಲಿಗೆ ವಿದೇಶದ ಟಾಪ್ 100 ಕಾಲೇಜ್ಗಳ ಸ್ಥಾಪನೆ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದ್ದಾರೆ. ಈ ನೀತಿ ಜಾರಿಗೆ ಬಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಸಹಾಯ ಆಗುತ್ತೆ, ಹಾಗೂ ಶಿಕ್ಷಣ ವಲಯದಲ್ಲಿ ಆತ್ಮನಿರ್ಭರ ಭಾರತ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದೆಲ್ಲ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಭಾರತ, ನನ್ನ ಕನಸಿನ ಭಾರತ ನನ್ಸಾಗಲು ಇನ್ನು ತುಂಬಾ ದಿನಗಳೇನು ಉಳಿದಿಲ್ಲ ಅಂತ ಅನಿಸ್ತಿದೆ. ನಾನಂತೂ ನಮ್ಮ ಭಾರತ ಆತ್ಮನಿರ್ಭರ ಭಾರತ ಆಗೋದು ನೋಡೋಕೆ ಕಾಯ್ತಾ ಇದ್ದೀನಿ ವಿನೋದ್. ಹೌದು ಅಮೃತ, ಖಂಡಿತ. ಭಾರತದಲ್ಲಿ ಇಂದು ದೊರಕುತ್ತಿರುವ ಉತ್ತಮ ಶಿಕ್ಷಣದ ಫಲವಾಗಿಯೇ ಭಾರತ ಇಂದು ಬಾಹ್ಯಾಕಾಶ ವಿಭಾಗದಲ್ಲೂ ತನ್ನದೇ ಆದ ಛಾಪು ಮೂಡಿಸಿದೆ. ಚಂದ್ರಯಾನ, ಮಂಗಳಯಾನ, ಸ್ವದೇಶಿ ನಿರ್ಮಿತ ಕ್ರಯೋಜೆನಿಕ್ ತಂತ್ರಜ್ಞಾನ ಒಳಗೊಂಡ GSLV-D5 ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಇದಕ್ಕೆ ಸತ್ಯ ಸಾಕ್ಷಿಯಾಗಿದೆ. ಎಲ್ಲಾ ವೃತ್ತಿಗಳನ್ನು ಸೃಷ್ಟಿಸುವುದೇ ಶಿಕ್ಷಣ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತಂದರೆ ಮಾತ್ರ ದೇಶದಲ್ಲಿ ಬದಲಾವಣೆ ಕಾಣಲು ಸಾಧ್ಯ. ನನ್ನ ಕನಸಿನ ಭಾರತ ಬೇರೆ ಯಾವ ದೇಶದ ಮೇಲೂ ಅವಲಂಬಿತವಾಗದೆ ಮುನ್ನಡೆಯಬೇಕು. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡು ಯಾರ ಮೇಲೂ ಅವಲಂಬಿತರಾಗದೆ ಜೀವನ ನಡೆಸಬೇಕು ಎಂಬುದೇ ನನ್ನ ಇಚ್ಛೆ. ಧನ್ಯವಾದಗಳು. ಶಿಕ್ಷಣ ನೀತಿಗಳ ಬಗ್ಗೆ ತಿಳಿಸಿಕೊಟ್ಟ ವಿನೋದ್ ಹಾಗೂ ಅಮೃತಾಗೆ ಧನ್ಯವಾದಗಳು. ಈ ಮಾತುಗಳ ನಡುವೆ ಒಂದು ಚಿತ್ರಗೀತೆನ ಕೇಳಿದ್ರೆ ಹೇಗಿರುತ್ತೆ? ಅಮೃತ ಹೇಳು, ನಿನ್ನ ನೆಚ್ಚಿನ ಗೀತೆ ಯಾವುದು? ನನಗೆ ಕಿರಿಕ್ ಪಾಟಿದು ನೀನಿರೆ ಸನಿಹ ನೀನಿರೆ ಸಾಂಗ್ ಇಷ್ಟ. ಯಾಕೆ? ಅದ್ ಕೇಳಿದ್ರೆ ಏನೋ ಒಂಥರ ಜೋಶು. ಅದಕ್ಕೆ ಸವಾರಿ ಈ ಮನಸ್ಸಿಗೆ ಅರಿಯದೇನೆ ನಿನ್ನಲೇ ಒಂದಾಗೋ ಸೂಚನೆ ಅರೆರೆರೆ ನಾಚೆ ಹೂವಾಗಿ ಶಿಲೆ ಅಂತಾದೇನೆ ಮುಗಿಲೇರಿ ನಿಂತ ಸೂರ್ಯ ಕಂಡರೆ ಸುಡುವಂಥ ಭಾವ ಮಳೆ ಬೆಳ್ಳಿಗೆ ರಂಗನು ಮೂಡಿಸಿಲ್ಲವೆ ನಮ್ಮ ದೇಶದಲ್ಲಿ ಮೊದಲು ತಕ್ಷಶಿಲಾ ನಳಂದ ಯೂನಿವರ್ಸಿಟಿಗಳಲ್ಲಿ ಪ್ರಪಂಚದ ಎಲ್ಲೆಡೆಯಿಂದ ವಿದ್ಯಾರ್ಥಿಗಳು ಬಂದು ಕಲಿತಾ ಇದ್ರು. ಎನ್ಇಪಿ ನೀತಿ ಜಾರಿ ಆದ್ಮೇಲೆ ಅದೇ ದಿನಗಳನ್ನ ನೋಡಬಹುದು ಅಲ್ವಾ ಯುಕ್ತ? ಹಾ ವಿನಯ್, ಸತ್ಯ ಹೇಳಿದೆ. ನಮ್ಮ ದೇಶದಲ್ಲಿ ಜನರು ಹಲವಾರು ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ವೃತ್ತಿಯನ್ನು ಕಲ್ಪಿಸುವುದೇ ಶಿಕ್ಷಣ, ಏನಂತ ಯುಕ್ತ? ಹೌದು, ಶೈಕ್ಷಣಿಕ ನೀತಿ ಮತ್ತು ಯೋಜನೆಗಳು ಉದ್ಯೋಗ ಅವಕಾಶಕ್ಕೆ ಅಡಿಪಾಯ ಆಗಿದೆ ಹಾಗೂ ಅವಕಾಶಗಳು ಕೂಡ ಹೆಚ್ಚಾಗ್ತಿವೆ. ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಉನ್ನತಿಯನ್ನ ಹೇಗೆ ಕಾಣಬಹುದು ಎಂದು ಅಮೋಘ ಮತ್ತು ಅನಿರುದ್ಧ ತಿಳಿಸ್ಕೊಡ್ತಾರೆ. ಮೊದಲನೇ ಕೈಗಾರಿಕೆ ಕ್ರಾಂತಿ ಸುಮಾರು 18ನೇ ಶತಮಾನದಲ್ಲಿ ಜೇಮ್ಸ್ ವ್ಯಾಟ್ನ ಸ್ಟೀಮ್ ಇಂಜಿನ್ ಆವಿಷ್ಕಾರದ ಮೂಲಕ ಶುರುವಾಯಿತು. ಸ್ಟೀಮ್ ಇಂಜಿನ್ ಅನ್ನು ಕೈಗಾರಿಕೆಗೆ ಬೆಳೆಸಲು ಪ್ರಾರಂಭ ಮಾಡಿದ್ದರಿಂದ ಉತ್ಪಾದನೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿತ್ತು. ಹೆನ್ರಿ ಫೋರ್ಡ್ ಎಂಬ ವ್ಯಕ್ತಿಯು ವಿದ್ಯುತ್ ಅನ್ನು ಬಳಸಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗೂ ಅತ್ಯಂತ ವೇಗವಾಗಿ ಉತ್ಪಾದನೆ ಮಾಡೋದು ಹೇಗೆಂದು ತೋರಿಸಿಕೊಟ್ಟಿದ್ರು. ಇದರಿಂದ ಕೈಗಾರಿಕೆ ವಲಯವು ಏಳಿಗೆಯನ್ನು ಕಂಡು ಉದ್ಯೋಗ ಮತ್ತು ದೇಶದ ಬೆಳವಣಿಗೆಯ ಮೊದಲ ಮೆಟ್ಟಿಲಾಯಿತು. ಇತಿಹಾಸದಲ್ಲಿ ಇಲ್ಲಿಯವರೆಗೆ 4 ಕೈಗಾರಿಕೆ ಕ್ರಾಂತಿಗಳು ನಡೆದಿವೆ. ಕೈಗಾರಿಕೆಯ ಜೊತೆಗೆ ತಂತ್ರಜ್ಞಾನವು ಅತ್ಯವಶ್ಯಕವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿರುದ್ಧ? ಅಮೋಘ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಕಷ್ಟು ಕೈಗಾರಿಕಾ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ರು. ಎಲ್ಲಾ ರಾಜ್ಯಗಳಲ್ಲೂ ಚಿಕ್ಕ ಪುಟ್ಟ ಕೈಗಾರಿಕಾ ಕಾರ್ಖಾನೆ ಶುರುನೂ ಮಾಡಿದ್ರು. ಆದ್ರೆ ಕೆಲವು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕಾಕರಣ ಕಡಿಮೆಯೇ. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಬಹಳ ಕಡಿಮೆ ಇದೆ. ಎಷ್ಟೋ ದೇಶಗಳು ಇಂಡಸ್ಟ್ರಿ 4.0 ಚಟುವಟಿಕೆಗಳಲ್ಲಿ, ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಫಿಸಿಕಲ್ ಸಿಸ್ಟಮ್, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಸಂಬಂಧಿತ ತಂತ್ರಜ್ಞಾನಗಳನ್ನು ಬಹಳ ಹಿಂದೆಯೇ ಶುರು ಮಾಡಿವೆ. ಚೀನಾ ದೇಶ ಮೇಡ್ ಇನ್ ಚೈನಾ, ಅಮೆರಿಕ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಹೆಸರಲ್ಲಿ ಸುಮಾರು 2005 ಶುರು ಮಾಡಿವೆ. ಪರವಾಗಿಲ್ಲ, ನಮ್ಮ ದೇಶ ಸ್ವಲ್ಪ ತಡವಾಗಿ ಆದರೂ ಮೇಕ್ ಇನ್ ಇಂಡಿಯಾ ಅಥವಾ ಡಿಜಿಟಲ್ ಇಂಡಿಯಾ ಅನ್ನೋ ಹೆಸರಲ್ಲಿ ತನ್ನ ಇಂಡಸ್ಟ್ರಿ 4.0 ಶುರು ಮಾಡಿದೆ. ನಮ್ಮ ದೇಶಕ್ಕೆ ಕೈಗಾರಿಕಾ ಹಾಗೂ ತಂತ್ರಜ್ಞಾನ ವಲಯಗಳಲ್ಲಿ ಬಲಿಷ್ಠವಾಗಬೇಕಾದ್ರೆ ನನ್ನ ಪ್ರಕಾರ ಏನೇನು ಮಾಡಬಹುದು ಅಂತ ನನ್ನ ಅನಿಸಿಕೆ ಹಾಗೂ ಕನಸುಗಳನ್ನು ಈಗ ಹೇಳ್ತೀನಿ. ಸ್ಥಳೀಯ ಉತ್ಪಾದನೆಗೆ ಸರ್ಕಾರ ಸರಿಯಾದ ಬೆಂಬಲ ಕೊಟ್ಟಲ್ಲಿ ಅದ್ಭುತಗಳನ್ನೇ ಮಾಡಬಹುದು. ಉದಾಹರಣೆಗೆ, ಸೋಲಾರ್ ವಲಯದಲ್ಲಿ ಭಾರತ ಸೋಲಾರ್ ಸೆಲ್ಸ್ ಮತ್ತು ಮಾಡ್ಯೂಲ್ಗೆ ಚೈನಾ ಮೇಲೆ ಅವಲಂಬಿತವಾಗಿತ್ತು. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ಇವುಗಳ ಆಮದಿನ ಮೇಲೆ 25% ಟ್ಯಾಕ್ಸ್ನ ಜಾಸ್ತಿ ಮಾಡಿತು. ಇದರಿಂದ ಆಮದು ಕಡಿಮೆಯಾಗಿ ಈಗ ಅವುಗಳು ಭಾರತದಲ್ಲಿಯೇ ತಯಾರಾಗ್ತಾ ಇದೆ. ಇದರಿಂದ ಅನೇಕ ಉದ್ಯೋಗಗಳು ಸೃಷ್ಟಿ ಆಗೇ ಆಗುತ್ತೆ. ಎರಡನೇದು, ಆಮದು ಕಡಿಮೆ ಮಾಡಿ ರಫ್ತು ಜಾಸ್ತಿ ಆಗಬೇಕು. ಕೈಗಾರಿಕೀಕರಣ ದೇಶದ ಎಲ್ಲ ಭಾಗಗಳಲ್ಲೂ ಆಗಬೇಕು. ಇದರಿಂದ ಜನರು ಕೆಲಸಕ್ಕೆ ನಗರಗಳಿಗೆ ಗುಳೆ ಹೋಗೋದು ತಪ್ಪುತ್ತೆ. ಭಾರತದ ಕಾರ್ಬನ್ ಫುಟ್ಪ್ರಿಂಟ್ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸೋಲಾರ್ ಬಳಕೆಗೆ ಹೆಚ್ಚಿನ ಒತ್ತು ನೀಡಿ ಪರಿಸರದ ಸಂರಕ್ಷಣೆಗೆ ಆದ್ಯತೆ ಕೊಡಬೇಕು. ಭಾರತದ ಕಾರ್ಬನ್ ಫುಟ್ಪ್ರಿಂಟ್ ಜಾಸ್ತಿ ಆಗೋಕ್ಕೆ ಕೈಗಾರಿಕೆಗಳು ಮಾತ್ರವಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವ ವಾಹನಗಳು ಕೂಡ ಕಾರಣ. ನೀವೇ ನೋಡಿದಂಗೆ ದಿನೇ ದಿನೇ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಇದರಿಂದ ಪರಿಸರ ಹಾನಿ ಆಗ್ತಾನೇ ಇದೆ. ಇದನ್ನು ತಡೆಯೋದಕ್ಕೆ ಒಂದು ಒಳ್ಳೆಯ ಮಾರ್ಗವೆಂದರೆ ಎಲೆಕ್ಟ್ರಿಕ್ ಬೈಕ್ ಮತ್ತು ಕಾರುಗಳ ಉಪಯೋಗ. ಇದರ ಬಗ್ಗೆ ಭಾರತದಲ್ಲಿ ಜನರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಇವುಗಳನ್ನು ಹೊರದೇಶಗಳಿಂದ ಆಮದು ಮಾಡೋದ್ರಿಂದ ಬೆಲೆ ಸ್ವಲ್ಪ ಜಾಸ್ತಿನೇ. ನಾವು ಯುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಸಂಶೋಧಿಸಿ ಜನರಿಗೆ ಅರಿವು ಮೂಡಿಸೋದ್ರಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಹಳ್ಳಿ ಹಳ್ಳಿಗಳಲ್ಲೂ ಹೈಸ್ಪೀಡ್ ಇಂಟರ್ನೆಟ್ ಸೇವೆ ಸಿಗುವಂತಾಗಬೇಕು. ಎಲ್ಲ ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ಮಾಡಿ ವಿಶ್ವದಲ್ಲೇ ಭಾರತದ ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸುವ ಪ್ರಯತ್ನವಾಗಬೇಕು. ಈ ನಿಟ್ಟಿನಲ್ಲಿ ಡಿಜಿಟಲ್ ಇಂಡಿಯಾ ಕ್ಯಾಂಪೇನ್ ಒಂದು ಒಳ್ಳೆಯ ಹೆಜ್ಜೆ. ದಕ್ಷಿಣ ಕೊರಿಯಾ ಹಾಗೂ ಅಮೆರಿಕದಲ್ಲಿ ಬಿಡುಗಡೆಯಾಗಿರುವ 5G ತಂತ್ರಜ್ಞಾನ 4G ಸೇವೆಗಿಂತ 10 ಪಟ್ಟು ಪವರ್ಫುಲ್ ಆಗಿದೆ. ಅಂತಹ ತಂತ್ರಜ್ಞಾನಗಳನ್ನು ನಮ್ಮಲ್ಲಿ ಕೂಡ ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬೇಕು. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ರೈತರಿಗೆ ಅನೇಕ ಅನುಕೂಲಗಳನ್ನು ಮಾಡಬಹುದು. ಉದಾಹರಣೆಗೆ ಹವಾಮಾನ, ಬೆಳೆಗಳ ಮಾರುಕಟ್ಟೆ ಬೆಲೆ ಇತ್ಯಾದಿಗಳ ಮುನ್ಸೂಚನೆ ನೀಡಬಹುದು. ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತಿ ಕಾಣಬಹುದು. ಇವೆಲ್ಲ ಖಂಡಿತ ಸಾಧ್ಯವಿದೆ. ಇದಕ್ಕೆ ನಾನೊಂದು ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ COVID-19 ಪ್ಯಾಂಡಮಿಕ್ ನಂತಹ ದುಸ್ತ್ರ ಸಮಯದಲ್ಲೂ ನಮ್ಮ ದೇಶದಲ್ಲಿ ನಾನು ಕಂಡ ಅನೇಕ ಉತ್ತಮ ಬೆಳವಣಿಗೆಗಳು. ಮೊದಲೆಲ್ಲ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ PPE ಕಿಟ್ ಆಗಲಿ ಅಥವಾ ಮಾಸ್ಕ್ ಆಗಲಿ ತರಿಸ್ಬೇಕಾಗಿತ್ತು. ಹೋಗ್ತಾ ಹೋಗ್ತಾ ನಮ್ಮ ನಮ್ಮ ದೇಶಗಳಲ್ಲೇ ನಮ್ಮ ನಮ್ಮ ರಾಜ್ಯಗಳಲ್ಲೇ ಮಾಸ್ಕ್ ಆಗಲಿ PPE ಕಿಟ್ ಆಗಲಿ ತಯಾರು ಮಾಡೋಕ್ಕೆ ಶುರು ಮಾಡಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರವಾಗಿ ನಿಂತರು. ನಮ್ಮ ಯುವಶಕ್ತಿಗೆ ಎಲ್ಲವೂ ಸಾಧ್ಯ. ಏನಂತೀಯ ಅಮೋಗ? ಹೌದು ಅನಿರುದ್ಧ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದ ನಂತರ ಶ್ರಮಪಟ್ಟು ಮಾಡುವ ಕೆಲಸಗಳ ಅವಶ್ಯಕತೆ ಕಮ್ಮಿಯಾಗಿ ಸ್ಕಿಲ್ ಲೇಬರ್ಸ್ಗಳ ಅವಶ್ಯಕತೆ ಜಾಸ್ತಿ ಆಗಿದೆ ಎಂಬುದು ನನ್ನ ಅನಿಸಿಕೆ. ಹಿಂದೆ ಎಲ್ಲ ಕೆಲಸಗಳು ಮನುಷ್ಯನೇ ಮಾಡಬೇಕಾಗಿತ್ತು, ಆದರೆ ಈಗ ಎಲ್ಲ ಕೆಲಸಗಳು ಮಷಿನ್ಗಳೇ ಮಾಡುತ್ತಿದೆ. ಇದರಿಂದ ಉದ್ಯೋಗಾವಕಾಶಗಳು ಕಮ್ಮಿಯಾದಂತ ಅನಿಸಿದ್ರೂ ಹೊಸ ಹೊಸ ಕ್ಷೇತ್ರದಲ್ಲಿ ನೂತನ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾನೆ ಇದೆ. ಈ ಹೊಸ ರೀತಿಯ ಉದ್ಯೋಗಗಳಿಗೆ ನಮ್ಮ ಯುವ ಸಮೂಹವು ಸಜ್ಜುಗೊಳಿಸಬೇಕಾಗಿದೆ. ಇಂಡಸ್ಟ್ರಿಯಲ್ ಟ್ರೈನಿಂಗನ್ನು ನಮ್ಮ ದೇಶದ ಯುವಕರಿಗೆ ನೀಡುವುದನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕಾಗಿದೆ. ಅದು ಅವರಿಗೆ ಉದ್ಯೋಗ ಒದಗಿಸಲು ಸಹಾಯ ಮಾಡುತ್ತದೆ. ಸರ್ಕಾರದ ಪ್ರಧಾನಮಂತ್ರಿ ಕೌಶಲ ಯೋಜನೆಯು ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ. ಎರಡನೆಯದಾಗಿ ಡಾಟಾ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಹಾಗೂ ವೆಬ್ ಅಥವಾ ಆ್ಯಪ್ ಡೆವಲಪ್ಮೆಂಟ್ಗಳಲ್ಲಿ ಉದ್ಯೋಗಿಗಳು ಹೆಚ್ಚು ಬೇಕಾಗಿದ್ದಾರೆ. ಇದಕ್ಕೆ ತಕ್ಕಂತೆ ನಮ್ಮ ದೇಶದ ಶೈಕ್ಷಣಿಕ ನೀತಿಯನ್ನು ನಿರೂಪಿಸಬೇಕಾಗಿದೆ. ಮತ್ತೊಂದು ವಿಷಯ ಏನಂದರೆ, ಭಾರತ ದೇಶದಲ್ಲಿ ಉದ್ಯೋಗದ ಕುರಿತಾಗಿ ಸ್ವಯಂ ಉದ್ಯೋಗ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಭಾರತ ಸರ್ಕಾರ ಆಂಟರ್ಪ್ರಿನರ್ಶಿಪ್ಗಾಗಿ ತುಂಬ ನೀತಿ ಮತ್ತು ಯೋಜನೆಗಳನ್ನು ತಂದಿವೆ. ಅದರಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಆಗಿರ್ಬೋದು, MSME ಬಿಸ್ನೆಸ್ ಲೋನ್ಸ್, ಮುದ್ರಾ ಲೋನ್ಸ್ ಕೊಡೋದಾಗಿರ್ಬೋದು, ಸ್ತ್ರೀ ಶಕ್ತಿ ಪ್ಯಾಕೇಜ್, ಹೀಗೆ ಸ್ವಯಂ ಉದ್ಯೋಗ ಹೆಚ್ಚುವರಿ ಮಾಡಲು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಇವುಗಳು ಮುಂದುವರಿಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಗದರ್ಶನ. ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ದಲ್ಲಿ ಸ್ವಯಂ ಉದ್ಯೋಗಗಳು ಸಫಲವಾಗುತ್ತವೆ. ಭಾರತದಲ್ಲಿ ಉದ್ಯೋಗಾವಕಾಶಗಳಿಗೆ ಕಮ್ಮಿಯೇನಿಲ್ಲ. ಹಲವಾರು ಕ್ಷೇತ್ರಗಳಾದ ಏರೋಸ್ಪೇಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಕ್ಷೇತ್ರಗಳಿಗೆ ಸ್ಕಿಲ್ ಲೇಬರ್ಸ್ಗಳ ಅವಕಾಶ ಇದ್ದೇ ಇದೆ. ಉದ್ಯೋಗದ ಕುರಿತಾಗಿ ಸಾವಿರಾರು ಅವಕಾಶ ದಿನದಿಂದ ದಿನಕ್ಕೆ ಹೆಚ್ಚಿಸ್ತಾನೆ ಇದೆ. ನನ್ನ ಪ್ರಕಾರ ಇಂದಿನ ಯುವಕರು ಉದ್ಯೋಗಕ್ಕಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ಆದರೆ ಅದರ ಅಗತ್ಯ ಇನ್ನಿಲ್ಲ ಅಂತ ನನಗನ್ಸುತ್ತೆ. ಕಾರು ಉತ್ಪಾದನೆಯಿಂದ ಸಾಫ್ಟ್ವೇರ್ ತನಕ, ಸ್ಯಾಟಲೈಟಿಂದ ಸಬ್ಮರಿನ್ ತನಕ, ಔಷಧ ಉತ್ಪಾದನೆಗಳಿಂದ ಬಂದರುಗಳ ತನಕ, ಕಾಗದ ಕಾರ್ಖಾನೆಗಳಿಂದ ವಿದ್ಯುತ್ ಯೋಜನೆಗಳ ತನಕ ಎಲ್ಲ ಕ್ಷೇತ್ರದಲ್ಲಿಯೂ ತಂತ್ರಜ್ಞಾನ ಬಳಕೆಯಾಗಬೇಕು ಹಾಗೂ ಮಹದೆತ್ತರವಾದ ಬೆಳವಣಿಗೆಯು ಕಾಣಬೇಕು. ಬೇರೆ ದೇಶದ ಜನರು ಭಾರತಕ್ಕೆ ಉದ್ಯೋಗವನ್ನು ಅರಿಸಿ ಬರುವಂತಾಗಬೇಕು. ಅಂತ ಭವ್ಯ ಭಾರತದ ನಿರ್ಮಾಣ ನನ್ನ ಕನಸು. ಫ್ರೆಂಡ್ಸ್, ಅನಿರುದ್ಧ ಯಾವುದೋ ಹಾಡನ್ನ ಗುಣುಕ್ತಾ ಇದ್ದಾನೆ. ಯಾ ಹಾಡು ಅಂತ ಅವನನ್ನ ಕೇಳ್ಬಿಡೋಣ ಅಲ್ವಾ? ಅನಿರುದ್ಧ, ಯಾ ಹಾಡನ್ನ ಗುಣುಕ್ತಾ ಇದೆಯಾ? ಯುಕ್ತ, ನಾನು ರಾಬರ್ಟ್ ಚಿತ್ರದ ಬಾನ ರೆಡಿ ಸಾಂಗ್ನ ಗುಣುಕ್ತಾ ಇದ್ದೀನಿ. ಈ ಗೀತೆ ತುಂಬಾ ಚೆನ್ನಾಗಿದೆ. ಈ ಗೀತೆನ ನಾವು ಕೇಳ್ತಾ ನಮ್ಮೆಲ್ಲ ಫ್ರೆಂಡ್ಸ್ಗೂ ಕೇಳಿಸೋಣ. ಸೃಷ್ಟಿಯಾಗಿರೋ ಉದ್ಯೋಗಗಳಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ದುಡಿಯಲು ಸದೃಢ ಕೈಗಳ ಅವಶ್ಯಕತೆ ಇದೆ. ಸದೃಢ ಭಾರತದ ನಿರ್ಮಾಣ ಆರೋಗ್ಯವಂತ ಪ್ರಜೆಗಳಿಂದ ಮಾತ್ರ ಸಾಧ್ಯ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ವಿನಯ್? ನೋಡು, ಆರೋಗ್ಯ ಸೇವಾ ವಲಯದಲ್ಲಿ ಭಾರತ ತುಂಬಾ ಬೆಳವಣಿಗೆ ಸಾಧಿಸಿದೆ, ನಿನಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಮೊದಲು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ದೇಶಕ್ಕೆ ಹೋಗಬೇಕಿತ್ತು, ಆದರೆ ಈಗ ಹಾಗಿಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಸೇರಿದಂತೆ ಎಲ್ಲ ರೀತಿಯ ಚಿಕಿತ್ಸೆಗಳು ಇಲ್ಲೇ ಸಿಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಭಾರತ ಅಗಾಧವಾದ ಶಕ್ತಿಯನ್ನು ವೃದ್ಧಿಪಡಿಸಿಕೊಂಡಿದೆ. ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಅಂದರೆ ವ್ಯಾಕ್ಸಿನೇಷನ್. COVID-19 ಬಂದಾಗ ಇಡೀ ವಿಶ್ವವೇ ತತ್ತರಿಸಿ ಹೋದಾಗ ಭಾರತವು ಸ್ವದೇಶಿ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ತನ್ನ ಜನರನ್ನು ಕಾಪಾಡುವುದಲ್ಲದೆ ನಮ್ಮ ನೆರೆಹೊರೆಯ ದೇಶಗಳಿಗೂ ರಫ್ತು ಮಾಡಿ ಒಳ್ಳೆಯ ಬಾಂಧವ್ಯಗಳನ್ನು ವೃದ್ಧಿಪಡಿಸಿಕೊಂಡಿದೆ. ಈಗ ಎಲ್ಲ ತರಹದ ಔಷಧಿಗಳು ನಮ್ಮ ದೇಶದಲ್ಲೇ ತಯಾರಾಗುತ್ತಿದೆ. ಆದುದರಿಂದ ಔಷಧಿ ಕ್ಷೇತ್ರದಲ್ಲಿ ಬೇರೆ ದೇಶಗಳ ಅವಲಂಬನೆ ಕೂಡ ಕಡಿಮೆ ಆಗಿದೆ. ನನ್ನ ಕನಸು ಏನೆಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಸೇವೆ ಸಿಗುವಂತಾಗಬೇಕು, ವೈದ್ಯಕೀಯ ಸಿಬ್ಬಂದಿ ಹೆಚ್ಚಿನ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲ ಜಿಲ್ಲೆಯಲ್ಲಿಯೂ ಸ್ಥಾಪಿತವಾಗಬೇಕು, ಹೆಲ್ತ್ ಸೆಕ್ಯೂರಿಟಿಯ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು, ಅಪೌಷ್ಟಿಕತೆ ತೊಲಗಿ ಎಲ್ಲರೂ ಆರೋಗ್ಯವಂತರಾಗಿ ದೇಶ ಕಟ್ಟುವುದರಲ್ಲಿ ತೊಡಗಬೇಕು. ಉತ್ತಮ ಆರೋಗ್ಯ ಬೇಕಂದ್ರೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಹಾಗಾಗಿ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಅತ್ಯಗತ್ಯ. ಇದರ ಬಗ್ಗೆ ಐಶ್ವರ್ಯ ಹಾಗೂ ಅನುಷಾ ಮಾಹಿತಿಯನ್ನು ನೀಡ್ತಾರೆ. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ನಿನ್ನ ಅಭಿಪ್ರಾಯ ಏನನುಷಾ? ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನ್ ಗೊತ್ತಾ? ಗ್ರಾಮೀಣ ಪ್ರದೇಶಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಅಂತ. ಗ್ರಾಮಗಳು ನಮ್ಮ ಭಾರತ ದೇಶದ ಜೀವಕೋಶವಾಗಿದ್ದು ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಜೀವಕೋಶದ ಜೀವನವು ಆರೋಗ್ಯಕರವಾಗಿರಬೇಕು. ಆದ್ರಿಂದ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಅದಲ್ಲದೆ ನಮ್ಮ ದೇಶದ ಅಭಿವೃದ್ಧಿಗೆ ಇನ್ನೂ ಕೂಡ ಶ್ರಮಿಸ್ತಿದೆ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಹಳ್ಳಿಗಳು ತುಂಬಾ ಇದೆ, ಮತ್ತೆ ಅಲ್ಲಿ ವಾಸ ಮಾಡ್ತಿರುವ ಜನರು ಮುಖ್ಯವಾಗಿ ವ್ಯವಸಾಯವನ್ನು ನಂಬಿ ಬದುಕ್ತಿದ್ದಾರೆ. ಅದಲ್ಲದೆ ಹೇಳ್ಬೇಕಂದ್ರೆ ನಾವು ಕೂಡ ಅವರು ಬೆಳೆಯುವ ದವಸ ಧಾನ್ಯವನ್ನು ನಂಬಿ ಬದುಕ್ತಿದೀವಲ್ವಾ? ರೈತರು ನಮ್ಮ ದೇಶದ ಬೆನ್ನೆಲುಬು. ಆದ್ರಿಂದ ನಮ್ಮ ರಾಜ್ಯ ಸರ್ಕಾರ ಹಾಗೂ ಭಾರತ ಸರ್ಕಾರ ಬಹಳಷ್ಟು ಅನುಕೂಲತೆಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈಗ ನೀವು ಯಾವ್ದೆಲ್ಲ ಯೋಜನೆ ಅಂತ ಕೇಳೋದಾದ್ರೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, ಹೀಗೆ ಹಲವಾರು ಯೋಜನೆ ಮಾಡಿದೆ. ಮೊದಲಿಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಈ ಯೋಜನೆಯ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಕೂಲಿ ಮಾಡುವ ಕಾರ್ಮಿಕರಿಗೆ ಬಡತನ ನಿರ್ಮೂಲನೆ ಮಾಡುವುದು, ಅದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಾರಲ್ಲ ಕೌಶಲ್ಯ ರಹಿತ ಜನರು, ಅವರಿಗೆ ಮತ್ತೆ ದೈಹಿಕ ಕೆಲಸ ಮಾಡಲು ಇಚ್ಛಿಸ್ತಾರಲ್ಲ ಅವ್ರಿಗೆಲ್ಲ ಉದ್ಯೋಗ ಅವಕಾಶವನ್ನು ಸ್ಥಳೀಯವಾಗಿಯೇ ನೀಡುವುದು ಅಂತ. ಈ ಯೋಜನೆ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ? ಬಡ ಜನರ ಬದುಕನ್ನು ಹಸಿರಾಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಹಾಗೆ ಆಹಾರ ಭದ್ರತೆ ಮತ್ತೆ ದೀರ್ಘಕಾಲ ಬಾಳಿಕೆ ಬರುವ ಸ್ವತ್ತುಗಳ ನಿರ್ಮಾಣದಿಂದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆ ಆಗುತ್ತೆ. ಇನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಸುಮಾರು 59,774 ಗ್ರಾಮೀಣ ಜನವಸತಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸುವ ಮೂಲಕ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಕಡೆ ನಮ್ಮ ಸರ್ಕಾರ ಹೆಚ್ಚಿನ ಮಹತ್ವ ಕೊಟ್ಟಿದೆ. ಇದರಿಂದ ಅಲ್ಲಿರುವ ಜನರಿಗೆ ತಲಾ 55 ಲೀಟರ್ ಕುಡಿಯುವ ನೀರು ಸಿಗ್ತಿದೆ. ಹೀಗೆ ಗ್ರಾಮಗಳ ಸುರಕ್ಷತೆ ಮತ್ತು ಅಲ್ಲಿನ ಜನರ ಆರೋಗ್ಯ ದೃಷ್ಟಿಯಿಂದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದೆಲ್ಲ ನೋಡಿದ್ರೆ ಒಂದ್ ಹಂತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಾಧನೆ ಆಗಿದೆ ಅಂತ ಅನ್ಸಿದ್ರೂ ಆಗ್ಬೇಕಾಗಿರೋ ಕಾರ್ಯಗಳು ಸಾಕಷ್ಟಿವೆ. ನನ್ನ ಪ್ರಕಾರ ನಗರಗಳಲ್ಲಿ ವಾಸಿಸುವ ಅನೇಕರಿಗೆ ಗ್ರಾಮೀಣ ಜನತೆಯ ಬಗ್ಗೆ ತಾತ್ಸಾರದ ಭಾವನೆ ಇನ್ನೂ ಕೂಡ ಇದೆ. ನನ್ನ ಕನಸಿನ ಭಾರತದಲ್ಲಿ ಇದಕ್ಕೆ ಅವಕಾಶ ಅಂತೂ ಇಲ್ಲ. ನಗರಗಳೇ ಆಗ್ಲಿ ಗ್ರಾಮಗಳೇ ಆಗ್ಲಿ, ಎಲ್ಲಾ ಜನರು ಗೌರವಯುತವಾಗಿ ಬದುಕುವ ಹಕ್ಕಿದೆ. ಎಲ್ಲರೂ ಸಮಾನರು. ಮೊದಲು ದೇಶದ ಸಂಪನ್ಮೂಲಗಳು ನಗರ ಮತ್ತು ಗ್ರಾಮ ಅಂತ ಡಿಫ್ರೆನ್ಶಿಯೇಟ್ ಮಾಡದೆ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ನಮ್ಗೆ ಗೊತ್ತಿರೋ ಹಾಗೆ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ಮೂಲ ಸೌಕರ್ಯಗಳು ದೊರೆಯಬೇಕು. ಇನ್ನು ಕೃಷಿ ವಿಚಾರಕ್ಕೆ ಬಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ ಹಾಗೆ, ಗ್ರಾಮಗಳ ಉದ್ಧಾರವಾಗದ ಹೊರತು ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ನಮ್ಮ ದೇಶವು 75% ಗ್ರಾಮಗಳಿಂದ ತುಂಬಿದೆ. ಹಾಗೆ ಈ ಗ್ರಾಮಗಳ ಮೂಲ ಉದ್ಯೋಗವೇ ಕೃಷಿ. ಈಗ ಕೃಷಿ ವಿಚಾರಕ್ಕೆ ಬರೋದಾದ್ರೆ ನೀನೇನ್ ಹೇಳ್ತೀಯ ಐಶ್ವರ್ಯ? ಅನುಷಾ, ನನ್ನ ಅಭಿಪ್ರಾಯ ಹೇಳೋದಾದ್ರೆ ಬೆಳಗಿನ ಜಾವ ಹುಟ್ಟುವ ಸೂರ್ಯನು ಕೂಡ ಮೊದಲು ರೈತನ ಬೆನ್ನನ್ನು ಮುಟ್ಟಿ ಅನಂತರ ಭೂಮಿ ತಾಯನ್ನ ಸ್ಪರ್ಶಿಸ್ತಾನೆ. ಕೃಷಿ ದೇಶದ ಬೆನ್ನೆಲುಬು. ನಮ್ಮ ದೇಶದ ವಾರ್ಷಿಕ ಆದಾಯದಲ್ಲಿ 24% ಪಾಲು ಕೃಷಿಯದ್ದಾಗಿದೆ ಎಂದೇಳೋದು ತುಂಬಾ ಹೆಮ್ಮೆ ಅನಿಸ್ತದೆ. ಪ್ರಸ್ತುತ ಕೃಷಿಯ ವಿಚಾರದಲ್ಲಿ ಬರೋದಾದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತ ಕೃಷಿಯಲ್ಲಿ ಬಹಳ ಹಿಂದೆ ಇತ್ತು. ಭಾರತದ ಜನಸಂಖ್ಯೆ ಪ್ರಮಾಣ ಈಗಿನಷ್ಟು ಇರದಿದ್ದರೂ ಭೂ ಇಳುವಳಿ ಹೆಚ್ಚಿದ್ರೂ ಬೆಳೆಯ ಇಳುವರಿ ಕಡಿಮೆ ಇತ್ತು. ಸ್ವಾತಂತ್ರ್ಯ ನಂತರ ಹಸಿರು ಕ್ರಾಂತಿ ಯೋಜನೆಯಡಿ ಕೃಷಿಗೆ ಪೂರಕವಾದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ಎಲ್ಲರಿಗೂ ಆಹಾರ ಧಾನ್ಯಗಳ ಪೂರೈಕೆ ಮಾಡಲಾಯಿತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಕೇಂದ್ರ ಸರ್ಕಾರವು ಮಾನ್ಯ ಪ್ರಧಾನ ಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆಯಾದ ಆತ್ಮನಿರ್ಭರ ಎಂಬ ಯೋಜನೆಯಡಿ ಕೃಷಿಗೆ ಭೀಮಬಲವನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೇಗಂದ್ರೆ, ಆತ್ಮನಿರ್ಭರ ಯೋಜನೆಯಿಂದ ಸ್ಥಳೀಯವಾಗಿಯೇ ಬೆಳೆದ ದವಸ ಧಾನ್ಯಗಳಿಗೆ, ಆಹಾರ ಸಾಮಗ್ರಿಗಳಿಗೆ ಮಾರುಕಟ್ಟೆ ಅವಕಾಶ ದೊರೆತು ಅದರ ಸಂಪೂರ್ಣ ಲಾಭ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರ ಕೈ ಸೇರ್ತದೆ. ಇದರಿಂದ ರೈತರಿಗೆ ಕೃಷಿಯೆಡೆಗೆ ಒಲವು ಹೆಚ್ಚುತ್ತದೆ. ಆತ್ಮನಿರ್ಭರ ಭಾರತದಲ್ಲಿ ಕೃಷಿಗೆ ಪ್ರಮುಖ ಪಾತ್ರವಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವು ಕೃಷಿಯಲ್ಲಿ ಸ್ವಾವಲಂಬಿಯಾಗಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಹಾಗೆ ಹಳ್ಳಿಗಳಲ್ಲಿ ಕೈಗಾರಿಕೆಗಳ ಸಮೂಹಗಳ ರಚನೆಗೆ ಸಮಗ್ರ ಯೋಜನೆಯನ್ನು ಯೋಜಿಸಲಾಗಿದೆ. ಕೈಗಾರಿಕೆಗಳು ಉತ್ತಮ ಮೂಲ ಸೌಕರ್ಯ ಸೌಲಭ್ಯಗಳನ್ನು ಪಡೆಯಲು 1,00,000 ಕೋಟಿ ರೂಪಾಯಿಗಳ ವಿಶೇಷ ನಿಧಿಯನ್ನು ರಚಿಸಲಾಗಿದೆ. ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆಯ ಗುರಿಯು ರೈತನನ್ನು ಉತ್ಪಾದಕ ಮತ್ತು ಉದ್ಯಮಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿದ್ದಾರೆ. ರೈತರ ಭಯವನ್ನು ಹೋಗಲಾಡಿಸಲು ಕಾನೂನುಗಳನ್ನು ಹೆಚ್ಚು ರೈತ ಸ್ನೇಹಿಯನ್ನಾಗಿ ಮಾಡಬೇಕು. 15ನೇ ಹಣಕಾಸು ಆಯೋಗವು ಕೃಷಿ ಸುಧಾರಣೆಗಳನ್ನು ಕೈಗೊಳ್ಳಲು ರಾಜ್ಯಗಳಿಗೆ ಪ್ರೋತ್ಸಾಹಕ ಯೋಜನೆಯನ್ನು ನೀಡಿದೆ. ರಫ್ತುಗಳನ್ನು ಸುಧಾರಿಸುವ, ಉತ್ಪಾದನೆಯನ್ನು ವೈವಿಧ್ಯಗೊಳಿಸುವ ಮತ್ತು ಮಾರುಕಟ್ಟೆಗಳು ಪ್ರೋತ್ಸಾಹಕಗಳನ್ನು ಪಡೆಯಬಹುದು. ಒಟ್ಟಾರೆ ಹೀಗೆಯೇ ಆತ್ಮನಿರ್ಭರ ಯೋಜನೆಯು ಕೃಷಿಗೆ ವರದಾಯಕವಾಗಿದ್ದು, ಕೃಷಿಯ ಬಗ್ಗೆ ಈಗಿನ ಯುವಜನತೆಗಿರುವ ನಿರುತ್ಸಾಹ, ತಾತ್ಸಾರ ಇವೆಲ್ಲವನ್ನು ತೊಡೆದು ಹಾಕ್ತದೆ. ಆದುದರಿಂದ ನಮ್ಮ ದೇಶ ಕೃಷಿಯಲ್ಲಿ ಸಾವಯವ ಪದ್ಧತಿ, ಹಸಿರೆಲೆ ಗೊಬ್ಬರಗಳು, ಗೋವುಗಳ ಬಳಕೆಯಿಂದ ಪ್ರತಿ ರೈತನು ಕೂಡ ಆರ್ಥಿಕವಾಗಿ ಸದೃಢವಾದರೆ ನಮ್ಮ ಭಾರತವು ವಿಶ್ವದಲ್ಲೇ ಉತ್ತಮವಾದ ಸ್ಥಾನಮಾನ ಗಳಿಸಿ ಭವ್ಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತದೆ ಎಂಬುದು ನನ್ನ ನಂಬಿಕೆ. ಹಾಗೆ ಬೆಳೆಯಲಿ ಎಂಬುದೇ ನನ್ನ ಕನಸು. ಧನ್ಯವಾದಗಳು. ನಮ್ಮ ದೇಶದ 18% GDP ಕೃಷಿ ಕ್ಷೇತ್ರದಿಂದಲೇ ಬಂದಿದೆ. ನಮ್ಮ ದೇಶದ ಬೆಳವಣಿಗೆಯಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಮಾಜಿಕ ಪಿಡುಗುಗಳನ್ನ ಮೆಟ್ಟಿ ನಿಲ್ಬೇಕು. ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆಗಳಾಗ್ತಿವೆ ಎಂದು ಹೇಳೋಕೆ ಬರ್ತಿದ್ದಾರೆ ದಿಶಾಶ್ರೀ ಮತ್ತು ಧೀರಜ್. ಭಾರತವು ಶತಶತಮಾನಗಳಿಂದಲೂ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ. ಈ ಸಮಸ್ಯೆಗಳು ದೇಶದ ಅಭಿವೃದ್ಧಿಗೆ ಮಾರಕವಾಗಿವೆ. ನಾವು ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನು ನೋಡಬಹುದು. ಬಾಲಕಾರ್ಮಿಕ ಪದ್ಧತಿ, ನಿರುದ್ಯೋಗ, ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯ ಇತ್ಯಾದಿ. ಮೊದಲನೇದಾಗಿ ನೋಡೋದಾದ್ರೆ ಬಾಲಕಾರ್ಮಿಕ ಪದ್ಧತಿ. 14 ವರ್ಷಕ್ಕಿಂತ ಚಿಕ್ಕವರಾದ ಮಕ್ಕಳನ್ನು ಕೂಲಿ ಅಥವಾ ಇನ್ನಿತರ ಕೆಲಸಗಳಿಗೆ ಕಳಿಸ್ತಿದ್ರು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇಂದಿನ ಮಕ್ಕಳಿಗೆ ಶಿಕ್ಷಣವೇ ಇಲ್ದಿದ್ರೆ ಅವರು ಮುಂದೆ ನಮ್ಮ ದೇಶದ ಪ್ರಗತಿಗೆ ಹೇಗೆ ಕಾರಣರಾಗ್ತಾರೆ? ಈ ಸಮಸ್ಯೆಯನ್ನು ಎದುರಿಸಲು ನಮ್ಮ ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತೀಯಾ ಧೀರಜ್? ಹೌದು ದಿಶಾ, ಈ ಬಾಲಕಾರ್ಮಿಕ ಪದ್ಧತಿಯು ಸಮಾಜಕ್ಕೆ ಒಂದು ದೊಡ್ಡ ಕಂಟಕವಾಗಿದೆ. ಇದಕ್ಕಾಗಿ ಸರ್ಕಾರವು ಕಡ್ಡಾಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ, 14 ವರ್ಷದ ನಂತರ ಶಿಕ್ಷಣ ಮುಂದುವರಿಸಲು ಇಚ್ಛಿಸಿದವರಿಗೆ ಪ್ರೋತ್ಸಾಹಧನ ನೀಡುತ್ತಾ ಬಂದಿದೆ. ಇದರ ಜೊತೆಗೆ ಹಸಿವು ಮತ್ತು ಅಪೌಷ್ಟಿಕತೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡುಬಂದಿದೆ. ಈ ಸಮಸ್ಯೆಯನ್ನು ಎದುರಿಸಲು ಸರ್ಕಾರವು ಯಾವ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಹೇಳ್ತೀಯಾ ದಿಶಾ? ಹೌದು ಧೀರಜ್, ಹಸಿವು ಮತ್ತು ಅಪೌಷ್ಟಿಕತೆ ತುಂಬಾ ದೊಡ್ಡ ಸಮಸ್ಯೆ. ಇದನ್ನು ಹೋಗಲಾಡಿಸಲು ಬಿಸಿ ಊಟ ಅಂದ್ರೆ ಮಿಡ್ ಡೇ ಮೀಲ್ ಎಂಬ ವ್ಯವಸ್ಥೆಯನ್ನು ಪ್ರತಿನಿತ್ಯ ಶಾಲೆಗಳಲ್ಲಿ ಕಲ್ಪಿಸಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಒಂದೇ ಜಾಗದಲ್ಲಿ ವಿದ್ಯೆ ಮತ್ತು ಊಟ ಎರಡು ದೊರೆಯುವಂತೆ ಮಾಡಿದ್ದಾರೆ. ಇದನ್ನು ಅಕ್ಷರ ದಾಸೋಹ ಅಂತ ಕರೀತಾರೆ. ಈ ಎಲ್ಲ ಸಮಸ್ಯೆ ಒಂದ್ ಕಡೆ ಆದ್ರೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಇನ್ನೊಂದ್ ಕಡೆ. ಇದನ್ನು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೀತಾರೆ. ಇದರಲ್ಲಿ ಮಕ್ಕಳನ್ನು ಕದ್ದು ಮಾರಾಟ ಮಾಡಿ ಜೀತ ಪದ್ಧತಿಯಲ್ಲಿ ದುಡಿಸ್ಕೊಳ್ತಾರೆ. ಅಂಗಗಳನ್ನು ಹೊರತೆಗೆದು ಮಾರಾಟ ಮಾಡುತ್ತಾರೆ. ಇದನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಧೀರಜ್ ತಿಳಿಸ್ಕೊಡ್ತೀಯಾ? ಹಾ ದಿಶಾ, ಈ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಒಂದು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ತಲೆನೋವಾಗಿದೆ. ಇದಕ್ಕಾಗಿ ಉಜ್ವಲ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸರ್ಕಾರದ ಒಂದು ಸಮೀಕ್ಷೆಯ ಪ್ರಕಾರ 2018 ಒಟ್ಟು 4